ಅದು ಜಾಸ್ತಿ ಆಯ್ತು. ಆಮೇಲೆ ಹೀಟಿಂದ ಸುಮಾರು ಗಿಡಗಳೇ ಎಲ್ಲ ಒಣಗ್ತಾ ಬಂತು. ಆಮೇಲೆ ಈ ಮಳೆನು ಒಂದೆರಡು ದಿವಸ ಬಂತು, ಬಟ್ ಬಹಳ ಜೋರಾಗಿ ಬಂತು. ಅದರಿಂದ ಅವ್ರಿಗೆ ಸಾಕಷ್ಟು ಹಾನಿ ಆಗಿದೆ ಅಂತ ನಮಗೆ ತಿಳಿಸಿದ್ದಾರೆ. ಬಸವರಾಜ್ ಅವರು ಜಮಖಂಡಿ ಇಂದ ನಮಗೆ ತಿಳಿಸಿದ್ದಾರೆ. ಅವರು ಮುಸ್ಕಿನ ಜೋಳ ಆಮೇಲೆ ಜೋಳ ಅವರು ಬೆಳೆಸಿದ್ರು 3 ಎಕರೆನಲ್ಲಿ. ಆಮೇಲೆ ಕಟಾವು ಟೈಮ್ನಲ್ಲಿ ಏನಾಯ್ತು ಅಂದರೆ ಸುಮಾರು ಮಳೆ ಬಂದ್ಬಿಡ್ತು. ಅದರಿಂದ ಅವ್ರಿಗೆ ಸುಮಾರು 60% ಲಾಸ್ ಆಗಿದೆ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಮೋಹನ್ ಕುಮಾರ್ ಪುತ್ತೂರು ಸೌತ್ ಕ್ಯಾನರಾಯಿಂದ ಹೇಳಿದ್ದಾರೆ, ಈ ಸಲ ಅವ್ರಿಗೆ ಸಿಕ್ಕಾಪಟ್ಟೆ ಮಳೆ, ನಿರಂತರ ಮಳೆ ಬಂದಿದೆ. ಅದರಿಂದ ಏನಾಗಿದೆ ಅಂದರೆ ಈ ಬಡ್ ರಾಟು ಕೋಕೋನಟ್ನಲ್ಲಿ, ಆಮೇಲೆ ಅರೆಕಟ್ನಲ್ಲಿ ಅರೆಕಾ, ಆಮೇಲೆ ಕೋಕೋನಟ್ನಲ್ಲಿ ಬಹಳ ಹೆಚ್ಚಾಗಿದೆ. ಸುಮಾರು 90% ಅಡಿಕೆ ಗಿಡಗಳಿಗೆಲ್ಲ ಈ ಬಡ್ರಾಟ್ ಫಂಗಸ್ ಶಿಲೀಂಧ್ರ ನಾವು ಏನು ಹೇಳ್ತೀವಿ ಅದು ಅಂಟ್ಕೊಂಡ್ಬಿಟ್ಟಿದೆ. ಸೊ ಇದರಿಂದ ಅವ್ರಿಗೆ ಸುಮಾರು 20-30% ಈಲ್ಡ್ ಲಾಸ್ ಆಗಿದೆ. ಆಮೇಲೆ ಇದರಿಂದ ಉದುರುವಿಕೆನು ಬಹಳ ಹೆಚ್ಚಾಗಿದೆ. ಯಾಕಂದ್ರೆ ಕಾಯಿ ಕಟ್ಟಕ್ಕೆ ಮುಂಚೆನೆ ಸಾಕಷ್ಟು ಇಮ್ಮೆಚೂರ್ ನಟ್ಸ್ ಉದುರುವಿಕೆ ಆಯಿತು. ಇದರಿಂದ ಆನ್ ಅನ್ ಆವರೇಜ್ ಅವ್ರಿಗೆ 15-20% ಲಾಸ್ ಆಗಿದೆ. ಅವರು ಸರ್ಕಾರನ ಮನವಿ ಮಾಡಿದ್ದಾರೆ ಏನಾದರೂ ಅವ್ರಿಗೆ ಕಾಂಪೆನ್ಸೇಷನ್ ಆರ್ ಕ್ರಾಪ್ ಇನ್ಶೂರೆನ್ಸ್ ಕೊಡೋಕ್ಕೆ. ಯಾಕಂದರೆ ಇದರಿಂದ ಸುಮಾರು ಅಡಿಕೆ ಬೆಳೆಗಾರರಿಗೆ ಬಹಳ ಹಾನಿಯಾಗಿದೆ. ಆಮೇಲೆ ರಮೇಶ್ ಕೊಪ್ಪ ಚಿಕ್ಕಮಗಳೂರಿಂದ ಹೇಳ್ತಾರೆ, ಅವ್ರಿಗೆ ಈ ಸಲ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಸೊ ಇದರಿಂದ ಏನಾಗಿದೆ ಅಂದರೆ ಅಡಿಕೆಗೆ ಈ ಹಳದಿ ರೋಗ ಅಂದ್ಕೊಂಡ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಹಳದಿ ರೋಗದಿಂದ ಸಾಕಷ್ಟು ಮರಗಳು ಎಲ್ಲ ನಾಶ ಆಗಿದೆ. ಸೊ ಕಾಫಿನಲ್ಲೂ ಅವ್ರಿಗೆ ಸಾಕಷ್ಟು ರೋಗಗಳು ಬಂದಿದೆ. ಇದರಿಂದ ಅವ್ರದ್ದು ಈಲ್ಡ್ ಇಳುವರಿ ಆಮೇಲೆ ಆದಾಯನು ಸಾಕಷ್ಟು ಕಡಿಮೆ ಆಗಿದೆ ಅಂತ ನಮಗೆ ತಿಳಿಸಿದ್ದಾರೆ. ರವಿ ಹುಬ್ಳಿಯಿಂದ ನಮಗೆ ತಿಳಿಸಿದ್ದಾರೆ, ಈ ಸಲ ಧಾರವಾಡನಲ್ಲಿ ಏನಾಗಿದೆ ಅಂದರೆ ಮಾರ್ಕೆಟ್ ರೇಟು ಅವರು ಕ್ರಾಪ್ಸ್ಗೆ ಅಷ್ಟು ಚೆನ್ನಾಗೇ ಇಲ್ವಂತೆ. ಅಂದರೆ ಅವ್ರಿಗೆ ಸಾಕಷ್ಟು ಕಡಿಮೆ ಮಾರ್ಕೆಟ್ ರೇಟ್ ಸಿಕ್ಕತ್ತೆ. ಸೊ ಅವರು ಮಳೆ ಆಶ್ರಯದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಸೊ ಈ ಹವಾಮಾನ ಬದಲಾವಣೆಯಿಂದ ಅವ್ರಿಗೆ ಸಾಕಷ್ಟು ನಾಶ ಆಗಿದೆ ಅಂತ ನಮಗೆ ಅವರು ತಿಳಿಸಿದ್ದಾರೆ. ಆಮೇಲೆ ರಾಜಪ್ಪ ಬೊಮ್ಮನಹಳ್ಳಿ ಬೆಳ್ಳಾರಿಯಿಂದ ನಮಗೆ ಹೇಳಿದ್ದಾರೆ, ಅವರು ಶೇಂಗಾ ಹತ್ತಿ ಮುಸ್ಕಿನ ಜೋಳ ಆಮೇಲೆ ರಾಗಿ ಬೆಳೆಸ್ತಾರೆ. ಆಮೇಲೆ ಇದರಿಂದ ಏನಾಗಿದೆ ಅಂದರೆ ಸಾಕಷ್ಟು ಮಳೆ ಇಂದ ಅವ್ರಿಗೆ ಸಾಕಷ್ಟು ಹಾನಿಯಾಗಿದೆ. ಇದರಿಂದ ಅವ್ರಿಗೂ ಕ್ರಾಪು ಲಾಸ್ ಆಗಿದೆ. ಸುಮಾರು 50,000 ರೂಪಾಯಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಅವ್ರಿಗೆ ಈ ಲಾಸು ಮತ್ತು ಆದಾಯನೂ ಕಡಿಮೆ ಬಂದಿದೆ ಅಂತ ನಮಗೆ ತಿಳಿಸಿದ್ದಾರೆ. ಮಿಕ್ಕಿದ್ದು ಸುಮಾರು ಜನ ನಮಗೆ ಮಾತಾಡ್ಸಿದ್ದಾರೆ. ಹವಾಮಾನ ಮಿತ್ರ ಏನು ನಾವು ಪ್ರೋಗ್ರಾಮ್ ಪ್ರತಿ ಅಥವಾ ಆಲ್ಟರ್ನೇಟ್ ಫ್ರೈಡೇ ಅಥವಾ ಶುಕ್ರವಾರ ನಾವು ಏನು ಬ್ರಾಡ್ಕಾಸ್ಟ್ ಮಾಡ್ತೀವಿ, ಇದರಿಂದ ಅವ್ರಿಗೆ ಸಾಕಷ್ಟು ಸೌಲಭ್ಯ ಸಿಗ್ತಾ ಇದೆ ಮತ್ತು ಅವರು ಇದರಿಂದ ಸಾಕಷ್ಟು ಉಪಯೋಗನೂ ಪಡೆಯುತ್ತಾ ಇದ್ದಾರೆ ಅಂತ ಅವರು ನಮಗೆ ತಿಳಿಸಿದ್ದಾರೆ. ಥ್ಯಾಂಕ್ ಯು. No.

ಬರಲೀಗ ಹಾಲು ಹಲ್ವ ತಿಟ್ಟಾನು ರಾಯ ಮಾರಗ ಇಡದಾನ ಅಲ್ಲೇನೋ ಇಲ್ಲೇನೋ ಮಾಳಪ್ಪ ಎಲ್ಲಿಗೆ ಬರುವ ತಾನೇನ ಟೋಪಿಗೆ ಮಾಡ್ಯಾನ ಮುರಿದು ಟೋಪಿಗೆ ಮಾಡ್ಯಾನು ಮಾಳಪ್ಪ ಹರದಾಡಿ ಹೂವ ಹಾದಾನ ಸೂಜಿ ಮಲ್ಲಿಗೆ ಎಚ್ಚಾನ ಜಾಗ ಮಲ್ಲಿಗೆ ಎಚ್ಚಾನ ಸದರ ಮಲ್ಲಿಗೆ ಎಚ್ಚಾನಲ್ಲ ಬಿಳಿಯ ಮಲ್ಲಿಗೆ ಎಚ್ಚಾನ ಹೂವ ಎಚ್ಚನು ಮಾಡಣ್ಣ ಅಲ್ಲಾರ್ದೈದ ಹೂವೇನ ಏಳು ಕೊಳ್ಳದ ಹೂವ ಎತ್ತಿ ಒತ್ತಿ ಬಾರಣಿ ತುಂಬಾನ ಒತ್ತಿ ಬಾರಣಿ ತುಂಬನು ಮಾಡಣ್ಣ ಎತ್ತಿಯಾಗಲಿ ಗಾಟಾನ ಅವರಿಗೆ ಹೂವ ತಂದನು ಲಸಿಗಾನಿ ಮಾಳಿಂಗ ರಾಯನು ಅಮ್ಮಪ್ಪ ನಾನು ಜೀವಿಗಾನಿ ಮಾಳನ ಯಾವ ಹೊತ್ತಿನಾಗ ಜ್ಞಾನಿಯಾಲೋ ತನವಿಂದೊಂದ ವೇಳೆವು ಮಾಳ ತನಪಿನದೊಂದ ವೇಳೆವ ವೆಳ್ಳದಾಗ ನಮ್ಮ ಮಾಳನ ಕರಿಯನು ಬನ್ನೀರು ಅಮ್ಮಪ್ಪ ನಾನು ಮಾಳಿಂಗು ರಾಯದ ಇಲ್ಲಿಂದ ಕರೆಯ ಮುಗುದೇವೆ ಸ್ವಾಮಿಯ ನಮ್ಮೇ ಎತ್ತಿನ ಸಂಪಿಗೆ ನಡಿ ಬಂದಿಗೆ ನಡಿ ಬಂದ ಜೀವಗ ಬೆಳ್ಳಿ ನಡಿ ಬಂದಳದವಾ ಪೈಣಾವ ಮಂದಿಯ ಊಟ ಭಕ್ತರು ಮನೆಗೆ ಪೈಣಾವ